ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ: ಶ್ವೇತಕುಮಾರ ಚರಿತ್ರೆ. ಭಾಗವತರು: ಕೆಜೆ ಗಣೇಶ್ ಕಿದ್ಯೂರು. ಮದ್ದಳೆ: ಕೆಜೆ ಕೃಷ್ಣ ಕಿದ್ಯೂರು. ಚೆಂಡೆ: ಕೆ ಅಜಿತ್ ಕುಮಾರ್. ಶ್ರುತಿ: ಕೆಜೆ ಸುಧೀಂದ್ರ ಕಿದ್ಯೂರು. ಕೇಳಿ ಶ್ವೇತಕುಮಾರ ಚರಿತ್ರೆ, ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಕೃತವಿ ತಾಗಿಟ ಗಿಟ ದಾವ ಸುಂದರಾಂಗ ಸುಕಲಾನ್ವಿತ ಶೋಭ ಚರಣ ಕಟಿ ಶೋಭಿತ ವ್ಯಾಳಸು ಬಂಧನಾಬ್ಜ ಸಕ ಕೋಟಿ ಸದೃಶ ಕಿರಣ ಕಟಿ ಶೋಭಿತ ವ್ಯಾಳಸು ಬಂಧನಾಬ್ಜ ಸಖ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಮಂದಹಾಸ ಮಹಿಮಾಂಬುದಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುದಿ ಶುಭಕರ ಜೌವನದ ಅಬಲೇತ ಬರಲೋ ಕೊಯ್ಯುತ್ತಲೇ ಅಬಲಾಮಣೆ ಅಬಲಾಮಣೆ ಮಾರನರಗಿಣಿ ಮಾರನರಗಿಣಿ ಅಬುಜಾಂಬಗಿ ಅಬುಜಾಂಬಗಿಯೆ ರಂಬೆ ಊರ್ವಶಿಯ ರಂಪಳಿಪವೋ ರಂಬೆ ಊರ್ವಶಿಯ ರಂಪಳಿಪವೋ ಸೊಬಗಿ ಮೆರೆಯಲ್ ಕಂಡ ಸೊಬಗಿಯು ಮೆರೆಯಲ್ ಕಂಡ ಸುಬಲಂಗ ಜನ ಬಾಣ ತಾಗಲ್ ಕೆಂದ ಸುಬಲಂಗ ಜನ ಬಾಣ ತಾಗಲ್ ಕೆಂದ ಸೊಗಸಿನ ಮುಂಗುರುಳ್, ಸೊಗಸಿನ ಮುಂಗುರುಳ್ ಮರಿದುಂಬಿಯೇ ಬಪ್ಪ ಬಗೆ ನೋಡೆ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ಯೌವನ ತುಂಬಿ ಬಪ್ಪ ಬಗೆ ನೋಡೆ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ಯೌವನ ವರಿಸೆನ್ನ ನೀನು ಪರಿಸನ್ನಾನಿ ಸುಪ್ರೀತಳಾಗೋ ನಿರ್ಭೀತಳಾಗೋ ಮೃದು ಮಾತನಾಡಿ ಮದನಾತುರವನು ಬಿಡು ವರಿಸೆನ್ನಾನಿ ಸುಪ್ರೀತಳಾಗು ನಿರ್ಭೀತಳಾಗು ಮೃದು ಮಾತನಾಡೆ ಮದನಾತುರವನು ಬಿಡೇ ಸೋತೆನು ಮಹೇಶ್ವರಿಗೆ ಮಂಗಲೋ ಮಂಗಲೋ ಅಷ್ಟಭೂತ ಗಾಳಿಂದ ದುಷ್ಟ ಶುಂಭನ ಕಂದು ಅಷ್ಟಭೂತ ಗಾಳಿಂದ ದುಷ್ಟ ಶುಂಭನ ಕುಂದು ಸೃಷ್ಟಿಯ ಪರಿಪಾಲಿ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕೆಜೆ ಗಣೇಶ್ ಕಿದಿಯೂರು, ಮದ್ದಳೆ ಕೆಜೆ ಕೃಷ್ಣ ಕಿದಿಯೂರು, ಚೆಂಡೆ ಕೆ ಅಜಿತ್ ಕುಮಾರ್, ಶ್ರುತಿ ಕೆಜೆ ಸುಧೀಂದ್ರ ಕಿದಿಯೂರು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆಯಾಗಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಇದೀಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಪುರಂದರದಾಸರ ಕೀರ್ತನೆ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಕಲ್ಲು ಸಕ್ಕರೆ ಸರಿ ಬಲ್ಲವರೆ ಬಲ್ಲರು, ಕಲ್ಲು ಸಕ್ಕರೆ ಸರಿ ಬಲ್ಲವರೆ ಬಲ್ಲರು. ಪುಲ್ಲಲೋಚನ ಶ್ರೀ ಕೃಷ್ಣ ನಾಮವೆಂಬ, ಪುಲ್ಲಲೋಚನ ಶ್ರೀ ಕೃಷ್ಣ ನಾಮವೆಂಬ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ, ಒತ್ತೊತ್ತಿ ದೋಣಿಯೊಳು ತುಂಬುವುದಲ್ಲ. ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ, ಒತ್ತೊತ್ತಿ ದೋಣಿಯೊಳು ತುಂಬುವುದಲ್ಲ. ಎತ್ತ ಹೋದರೂ ಬಾಡಿಗೆ ಶುಂಕವಿದಕ್ಕಿಲ್ಲ. ಎತ್ತ ಹೋದರು ಬಾಡಿಗೆ ಸುಂಕವಿದಕ್ಕಿಲ್ಲ. ಉತ್ತಮ ಸರಕಿದು ಅತಿ ಲಾಭ ಬರುವಂಥ, ಉತ್ತಮ ಸರಕಿದು ಅತಿ ಲಾಭ ಬರುವಂಥ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ನಷ್ಟ ಬೀಳುವುದಿಲ್ಲ, ನಾತ ಹುಟ್ಟುವುದಿಲ್ಲ. ಎಷ್ಟು ವೈದರು ಬೆಲೆ ರೊಕ್ಕವಿದಕ್ಕಿಲ್ಲ. ನಷ್ಟ ಬೀಳುವುದಿಲ್ಲ, ನಾತ ಹುಟ್ಟುವುದಿಲ್ಲ. ಎಷ್ಟು ವೈದರು ಬೆಲೆ ರೊಕ್ಕವಿದಕ್ಕಿಲ್ಲ. ಕಟ್ಟಿರುವೆಯು ತಿಂದು ಕಡಿಮೆಯಾಗುವುದಲ್ಲ. ಪಟ್ಟಣದೊಳಗೆ ಪ್ರಸಿದ್ಧವಾಗಿರುವಂಥ ಸಂತೆ ಸಂತೆಗೆ ಹೋಗಿ ಶ್ರಮ ಪಡಿಸುವುದಲ್ಲ. ಸಂತೆ ಸಂತೆಗೆ ಹೋಗಿ ಶ್ರಮ ಪಡಿಸುವುದಲ್ಲ. ಸಂತೆಯೊಳಗೆ ಇಟ್ಟು ಮಾರುವುದಲ್ಲ, ಸಂತೆಯೊಳಗೆ ಇಟ್ಟು ಮಾರುವುದಲ್ಲ. ಸಂತತ ಭಕ್ತರ ನಾಲಿಗೆ ಸವಿಗುಂಬ ಸಂತತ ಭಕ್ತರ ನಾಲಿಗೆ ಸವಿಗುಂಬ ಕಾಂತ ಶ್ರೀ ಪುರಂದರ ವಿಠಲನ ನಾಮವೆಂಬ, ಕಾಂತ ಶ್ರೀ ಪುರಂದರ ವಿಠಲನ ನಾಮವೆಂಬ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಕಲ್ಲು ಸಕ್ಕರೆ ಸವಿ ಬಲ್ಲವರ ಬಲ್ಲರು ಪುಲ್ಲಲೋಚನ ಶ್ರೀ ಕೃಷ್ಣ ನಾಮವೆಂಬ, ಪುಲ್ಲಲೋಚನ ಶ್ರೀ ಕೃಷ್ಣ ನಾಮವೆಂಬ. ಇದೀಗ ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಪುರಂದರದಾಸರ ಕೀರ್ತನೆ. ನಮ್ಮ ಕಮಲನಾಭನದು ಕಾಗದ ಬಂದಿದೆ, ನಮ್ಮ ಕಮಲನಾಭನದು. ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲ ನಮ್ಮ ಕಮಲನಾಭನರು. ಕಾಮ ಕ್ರೋಧವ ಪಿಡಿರೆಂಬೋ ಕಾಗದ ಬಂದಿದೆ, ನಿಷ್ಠೆಯೋಳು ಇರಿ ಎಂಬೋ ಕಾಗದ ಬಂದಿದೆ. ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ. ನಮ್ಮ ನಮ್ಮ ಕಮಲನಾಭನದು ತನ್ನು ಓದಿಕೊಂಡು ಕಾಲ ಕಳೆಯಿರೋ ಕಾಗದ ಬಂದಿದೆ ನಮ್ಮ ಕಮಲನ ನರಸಿಂಹ ನಾಯಕ್ ಅವರು ಹಾಡಿದ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ತುಳು ಬರವುದ ಬಿರ್ಸೆರೆಗೆ ಮಂಗಳೂರು ಆಕಾಶವಾಣಿಡು ಒಂಜಿ ಪಂತೋದ ಕಲ ನಿಖಲು ತುಳು ಬರವುಗಾರೆರ ಅಪಗಾಂಡ ಆಟಿದ ಬಗೆಟ್ ನಿಖಲುಗ ತೆರೆದಿನ ಇಚ್ಚಾರಲೇನು ಲೇಖನದ ರೂಪಗೂ ಜಪ್ಪಾಲೆ ಆಟಿ ತಿಂಗಲು ಆಟಿದ ಅರಗಣೆ